ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ ಹಳ್ಳಿಯ ಸೀದಾ ಸಾದ ಹೈದ ಮೈಲಾ ಸೊಂಪು ಗುರು ಇಟ್ಟು ಪಟ್ಟ ಸಿರ ಹೊಲ್ಲಿ ಹುಡುಗರ ಕಟ್ಟಾಗ ಕೆಂಪೇಗೌಡ ಬೆಂಗಳೂರು ಕಾಡು ಗುಡ್ಡ ಹಳ್ಳಿನ ದಿಲ್ಲಿಯಾಗೋದು ಮಧ್ಯಕ್ಕೂ ಬೋರ್ಡ್ ಬಂದಿದ್ದು ಕಾಗೆ ಕಿತ್ತಲ್ಲೇ ಇದ್ದು ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ತಕ್ಕಿತ ತಕ್ಕಿತ ತಕ್ಕಿತ ತಕ್ಕಿತ ತಕ್ಕಿತ